ಡ್ರೆಂಚಿಂಗ್, ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ತೀವಲ್ಲ ಅದು 0.2% ಒಂದು ಡ್ರೆಂಚಿಂಗ್ ಮಾಡಿ ಇದು ಮಾಡಬಹುದು. ಬೋಡೋ ಸ್ಪ್ರೇ, ಬೋಡೋ 1% ಸ್ಪ್ರೇ ಒಂದು ತುಂಬಾ ಇಂಪಾರ್ಟೆಂಟ್. ಎಲ್ಲೆಲ್ಲಿ ಫುಟ್ ರಾಟ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಲ್ಲೆಲ್ಲ ನಮಗೊಂದು ಅಟ್ಲೀಸ್ಟ್ 3 ಸಾರಿ ರೆಕಮೆಂಡ್ ಮಾಡ್ತೀವಿ, ಮುಂಜಾಗ್ರತೆಯಾಗಿ ಸಿಂಪರಣೆ ಮುಂಜಾಗ್ರತೆಯಾಗಿ ಮಾಡಬಹುದು. ಅದು ಒಂದು ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಇನ್ನು ನಾವು ಈಗ ಬೋಡೋ ಮಿಕ್ಸರ್ ಏನ್ ಮಾಡುತ್ತದೆ, ಹೊಸ ಗಿಡಗಳು ಹೆಲ್ದಿ ಗಿಡಗಳು ಪ್ರೊಟೆಕ್ಟ್ ಮಾಡುತ್ತದೆ. ಇದು ಒಂದು ರೋಗ ಬಂದ ಮೇಲೆ ಇದು ಕೆಲಸ ಇದು ಜಾಸ್ತಿ ಮಾಡಲ್ಲ, ಇದು ಒಂದು ಪ್ರಿವೆನ್ಷನ್. ಅದು ಅದಕ್ಕೆ ನಾವು ಏನ್ ಹೇಳ್ತೀವಿ, ನಾರ್ಮಲ್ ಆಗಿ ಒಂದು 2 ಸ್ಪ್ರೇ ಮಾಡಿ ಒಂದು ರೆಕಮೆಂಡ್ ಮಾಡ್ತೀವಿ. ಈಗ ಕೊಲೆ ರೋಗ ಪ್ರೋನ್ ಏರಿಯಾ ಎಲ್ಲ ನಾವು ಆತರ ರೆಕಮೆಂಡ್ ಮಾಡ್ತೀವಿ. ಇದು ಒಂದು ಇದೆ. ಇನ್ನೊಂದು ರೋಗ ಬಂದ್ಬಿಟ್ಟಿದ್ದು ಏನ್ ಮಾಡಬೇಕು, ಆ ಬಂದದ ಮೇಲೆ ಮೆಟಾಲೆಕ್ಸಲ್ ಮ್ಯಾನ್ಕೋಸಬ್ ಅಂತ ನಮ್ಮ ಕೆಮಿಕಲ್, ಅದು ಒಂದು 1.25 ಗ್ರಾಮ್ 1 ಲೀಟರ್ ಹಾಕಿ ಡ್ರೆಂಚಿಂಗ್ ಮಾಡಬೇಕು ಸುತ್ತ ಮಣ್ಣಲ್ಲಿ, ಮಣ್ಣು ಬುಡಕ ಹಾಕಬೇಕು, ಮಣ್ಣು ಬುಡಕ ಹಾಕಬೇಕು. ಸೊ ಅದು ಒಂದು ಮಾಡಬಹುದು. ಇದು ಬಿಟ್ಟು ಪೊಟಾಸಿಯಂ ಫಾಸ್ಫೋನೇಟ್ ಅಂತ ಹೇಳ್ತಾರೆ, ಅದು ಒಂದು ಕೆಲ ಕಡೆ ಅವೈಲೇಬಲ್ ಇರ್ತದೆ, ಕೆಲವರಿಗೆ ಸಿಕ್ಕೋದಿಲ್ಲ. ಬಟ್ 0.3% ಹಾಕಿ ಅದು ಒಂದು ಡ್ರೆಂಚಿಂಗ್ ಮಾಡಬಹುದು, ಅದು ಕೂಡ ಸ್ಪ್ರೇ ಮಾಡಬಹುದು. ಇದು ಆಪ್ಷನ್, ಏನೋ ಒಂದು ಮಾಡಬೇಕು. ಬಟ್ ಅಟ್ಲೀಸ್ಟ್ ವರ್ಷದಿಗೆ ನಾವು ಜೂನ್ಲಿ ಸ್ಟಾರ್ಟ್ ಮಾಡಿ ಒಂದು 3 ಸಾರಿ ಅದು ಅಟ್ಲೀಸ್ಟ್ ಫಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆಗಿದ್ಮೇಲೆ ಒಂದು ಸಾರಿ, ಮತ್ತೆ ಇನ್ ಬಿಟ್ವೀನ್ ಒಂದು ಆಗಸ್ಟ್ ಸೆಪ್ಟೆಂಬರ್ ಆವಾಗ ಜಾಸ್ತಿ ಇರ್ತದೆ. ಆವಾಗ ಏನೋ ಒಂದು ಗ್ಯಾಪ್ ಸಿಕ್ಕಿದೆ ಅಂದ್ರೆ ಅದ್ಲೇ ಒಂದು ಕೆಲವರು ಮಾಡ್ತಾರೆ. ಮತ್ತೆ ಮಾನ್ಸೂನ್ ಪ್ರೊಲಾಂಗ್ ಆಗಿತ್ತು, ಸಪೋಸ್ ಮಳೆ ಇನ್ನೂ ಜಾಸ್ತಿ ಆಗ ಬರ್ತಾ ಇದೆ ಅಕ್ಟೋಬರ್ ನವೆಂಬರ್ ವರೆಗೆ ಬಂದಿದೆ ಅಂದ್ರೆ ಆವಾಗ್ಲೂ ಇನ್ನೊಂದು ಸ್ಪ್ರೇ ಕೂಡ ಕೊಡ್ತಾರೆ. ಸೊ ಬಟ್ ಇದಕ್ಕೆಲ್ಲ ಮೇನ್ ಶೇಡ್ ರೆಗ್ಯುಲೇಷನ್ ಪ್ರಾಪರ್ ಆಗಿ ಮಾಡಬೇಕು. ಏಪ್ರಿಲ್ ಮೇ ಅಲ್ಲಿ ನೆರಳು ಇರಬಾರ್ದು, ಅತಿ ಬಿಸಿಲು ಅದು ಇರಬಾರದು. ಅದೊಂದು. ಮತ್ತೆ ಮಣ್ಣು ಒಂದು ಕರೆಕ್ಟ್ ಆಗಿ ನಮಗೆ ಡ್ರೈನೇಜ್ ಚರಂಡಿ ವ್ಯವಸ್ಥೆ ಚೆನ್ನಾಗಿ ಇರಬೇಕು. ಇದು ಎರಡು ಇದೆ ಅಂದ್ರೆ ನಾವು ಫುಟ್ ರಾಟ್ ಒಂದು ಜಾಸ್ತಿ ಬರೋದು ಕಡಿಮೆ. ಬಟ್ ನಾವು ಪ್ರಿವೆನ್ಷನ್ಗಾಗಿ ಏನ್ ಹೇಳ್ತೀವಿ, ಬೋಡೋ ಮಿಕ್ಸರ್ 1% ಒಂದು ಹೊಡೆಗೆ ಹೇಳ್ತೀವಿ, ಅದು ಮಿನಿಮಮ್ 2 ಸಾರಿ ಮಾಡಬೇಕಾಗುತ್ತೆ. ಮಳೆಗಾಲ ಪ್ರಾರಂಭವಾದಾಗಲೇ ಸಿಂಪಡಣೆ ಮಾಡಿ ಜೂನ್ ಪ್ರಾರಂಭ, ಜೂನ್ ಸ್ಟಾರ್ಟಿಂಗ್. ಇದು ಮುಖ್ಯವಾಗಿ ಕರಿಮೆಣಸಿಗೆ ಬರುವಂತ ಶೀಘ್ರ ಸ್ವರ್ಗ ರೋಗದ ನಿರ್ವಹಣೆ ಬಗ್ಗೆ ಆಯಿತು. ಇನ್ನು ನಿಧಾನ ಸ್ವರ್ಗ ರೋಗನೂ ಕೂಡ ಬರುತ್ತೆ ಕರಿಮೆಣಸಿಗೆ ಅಂತ ಹೇಳಿದ್ರಿ. ಇದು ಯಾವಾಗ ಹೆಚ್ಚಾಗಿ ನಾವು ಕಾಣ್ತೀವಿ, ಇದು ಯಾಕೆ ನಾವು ನಿಧಾನ ಸ್ವರ್ಗ ರೋಗ ಅಂತ ಹೇಳ್ತೀವಿ ಅಂದ್ರೆ, ಕೊಳೆ ಸ್ಟಾರ್ಟ್ ಆಗುತ್ತೆ ಬಟ್ ಅದು ಒಂದು ನಮಗೆ ಇಮಿಡಿಯೇಟ್ ಆಗಿ ಪ್ಲಾಂಟ್ ಡೈ ಆಗಲ್ಲ, ಅದೊಂದು ಸ್ವಲ್ಪ ಪ್ರೊಲಾಂಗ್ ಆಗುತ್ತೆ. ಸಪೋಸ್ ಈ ವರ್ಷ ನವೆಂಬರ್ ಡಿಸೆಂಬರ್ ಅಲ್ಲಿ ಪ್ಲಾಂಟ್ ಅಲ್ಲಿ ಇನ್ಫೆಕ್ಷನ್ ಆಗಿರುತ್ತದೆ ಅಂದ್ರೆ ಅದು ನಿಮಗೆ ಗೊತ್ತಾಗೋದು ಸ್ಟ್ರೆಸ್ ಪೀರಿಯಡ್ ಅಲ್ಲಿ ಗೊತ್ತಾಗುತ್ತೆ. ಮಾರ್ಚ್ ಏಪ್ರಿಲ್ ಅಲ್ಲಿ ನೀರಿಲ್ಲದ ಸಮಯದಲ್ಲಿ ನಿಮ್ಮ ಪ್ಲಾಂಟ್ ಎಲ್ಲ ಒಂದು ಹಳದಿ ಆಗುತ್ತೆ, ಎಲೆಗಳೆಲ್ಲ ಚಿಕ್ಕ ಚಿಕ್ಕ ಎಲೆಗಳಾಗುತ್ತೆ. ನೀವು ಗಿಡ ನೋಡುವಾಗೆ ಗೊತ್ತಾಗುತ್ತೆ ಅಲ್ಲಿ ಎಲೆಗಳು ಇರ್ತದೆ, ಫುಲ್ ಕವರ್ ಆಗಿ ಇರಲ್ಲ, ನಿಮಗೆ ಎಲೆಗಳು ಒಂದು ಫುಲ್ ಹಳದಿ ಆಗ್ಬಿಡ್ತದೆ. ಈ ಸ್ಲೋ ಬಿಲ್ಟ್ ಬಂದು ಇದು ಫಂಗಸ್ ಅಲ್ಲ, ಇದು ಒಂದು ನೆಮಟೋಡ್ ಅಂತ ಹೇಳ್ತೀವಿ, ಜಂತುಳಲ್ಲಿ ಇದು ಒಂದು ಬರೋದು, ಬೇರೆಯಲ್ಲಿ ಬರೋದು. ಅದು ಇನ್ಫೆಕ್ಷನ್ ಒಂದು ಮಳೆಗಾಲದಲ್ಲಿ ಸ್ಟಾರ್ಟ್ ಆಗಿರ್ತದೆ, ನಮಗ್ ಗೊತ್ತಾಗಲ್ಲ. ಸೊ ಮಳೆಗಾಲದಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಮತ್ತೆ ಪ್ಲಾಂಟ್ ಒಂದು ಸ್ಟ್ರೆಸ್ ಬರುವಾಗ ಮಾತ್ರ ಇದು ಎಕ್ಸ್ಪ್ರೆಸ್ ಮಾಡೋದು ಪ್ಲಾಂಟ್, ಆವಾಗ ನಮಗ್ ಗೊತ್ತಾಗುತ್ತೆ. ಅದಕ್ಕೆ ನಾವು ಒಂದು ಸ್ಲೋ ಬಿಲ್ಟ್ ಅಂತ ಹೇಳ್ತೀವಿ. ಸೊ ಇದು ಮೋಸ್ಟ್ಲಿ ಪೀರಿಯಡ್ ಒಂದು ಸ್ಟ್ರೆಸ್ ಪೀರಿಯಡ್ ಅಂತ ಹೇಳ್ತೀವಿ ಅಂದ್ರೆ ಸಮ್ಮರ್ ಮಂತ್, ಏಪ್ರಿಲ್ ಮೇ ಟೈಮ್ ಅಲ್ಲಿ ಫೀಲ್ಡ್ ಅಲ್ಲಿ ಕಾಣ್ತದೆ, ನೋಡ್ತಾ ಇರ್ಬೇಕು. ಆವಾಗ ನಮ್ಗೆ ಏನೋ ಒಂದು ಕಾಣ್ತಿದೆ ಅಂದ್ರೆ ನಾವು ಬೇರು ಕಟ್ ಮಾಡಿ ಕೆಳಗಡೆ ಒಂದು ಡಿಗ್ ಮಾಡಿ ಅದು ನೋಡ್ಬೇಕಾಗುತ್ತೆ. ಅದ್ರಲ್ಲಿ ಏನು ಗಂಟ್ ಹತ್ರ ಗಾಲ್ಸ್ ಹತ್ರ ರೂಟ್ ಅಲ್ಲಿ ಇದೆಯಾ, ಇಲ್ಲ ಅಂದ್ರೆ ರೂಟ್ ಸಮ್ಟೈಮ್ಸ್ ಏನಾಗುತ್ತೆ ಅದ್ರಲ್ಲಿ ಒಂದು ಲೀಷನ್ಸ್ ಅಂತ ಹೇಳ್ತೀವಿ, ಒಂದು ಬ್ಲಾಕ್ ಕಲರ್ ಲೈನ್ಗಳು, ಬೇರೆಲ್ಲ ಸೆತ್ತೋಗಿರ್ತದೆ. ಬೇರೆ ತೆಗೆಯುವಾಗ ಅರ್ಧ ಬೇರು ಬರ್ತಿದೆ, ಅರ್ಧ ಒಂಥರ ಸಣ್ಣದಾಗಿರ್ತದೆ. ಆತರ ಇದೆ ಅಂದ್ರೆ ನಾವು ಸಾಯಿಲ್ ಸ್ಯಾಂಪಲ್ ತೆಗೆದ್ಬಿಟ್ಟು ನಮ್ಮ ಆಫೀಸ್ಗೆ ಇಲ್ಲ ವಿಶ್ಲೇಷಣೆ ಮಾಡಿದ್ರೆ ಗೊತ್ತಾಗುತ್ತೆ, ಅದ್ರಲ್ಲಿ ಏನಿದೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ನೋಡ್ಬೇಕಾಗುತ್ತೆ ಗಾಯ ಆದ್ರೂ ನೋಡ್ಬೋದು, ಗಾಯ ಇರುತ್ತದೆ ಮತ್ತೆ ಗಾಲ್ಸ್ ಕೂಡ ಇರುತ್ತದೆ. ಸೊ ಇದು ಒಂದು 2 ಟೈಪ್ಗಳು ಇದ್ಲ ಬರೋದು. ಇದು ಕಾರಣ ಏನಾಗುತ್ತೆ, ಕೆಳಗಡೆ ಒಂದು ನ್ಯೂಟ್ರಿಯೆಂಟ್ಸ್ ಪ್ಲಾಂಟ್ ಗೆ ಹೋಗಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಪ್ಲಾಂಟ್ ಫುಲ್ ಸ್ಟ್ರೆಸ್ ಆಗಿಬಿಟ್ಟು ಹಳದಿ ಆಗ್ಬಿಡ್ತದೆ. ಎಲೆಗಳು ಮೋಸ್ಟ್ಲಿ ಇದ್ಲ ಒಂದು ಬಿತ್ತೋಗಲ್ಲ ಜಾಸ್ತಿ, ಬೇರು ಕೊಳೆ ರೋಗ ಹೇಳಿದಿವಲ್ಲ ಅದ್ರಲ್ಲಿ ಒಂದು ಎಲೆಗಳೆಲ್ಲ ಬಿತ್ತೋಗುತ್ತೆ, ಅದು ಬ್ಲಾಕ್ ಕಲರ್ ಎಲ್ಲ ಕಾಣ್ತದೆ. ಬಟ್ ಇದ್ರಲ್ಲಿ ಒಂದು ಆತರ ಇರಲ್ಲ, ಎಲೆಗಳು ಸಣ್ಣದಾಗ್ತವೆ, ಎಲೆಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಹಳದಿ ಆಗ್ಬಿಡುತ್ತೆ, ಹಳದಿ ಆಗ್ಬಿಡ್ತದೆ. ಅದು ಮುಖ್ಯವಾಗಿ ನಿಧಾನ ಸ್ವರ್ಗ ರೋಗ. ಅಂದ್ರೆ ನಿರ್ವಹಣೆಗೆ ಏನ್ ಕ್ರಮ ಅನುಸರಿಸಬಹುದು ಅಂತೀರಿ ಇದಕ್ಕೆ? ಆಕ್ಚುಲಿ ಇದು ಒಂದು ನೆಮಟೋಡ್, ನೆಮಟೋಡ್ಗೆ ಕೆಲವು ಕೆಮಿಕಲ್ಸ್ ಎಲ್ಲ ಮುಂದೆ ಯೂಸ್ ಮಾಡ್ತಾ ಇದೀವಿ, ಕಾರ್ಬೋಫ್ಯೂರಾನ್ 4-8 ಅದೆಲ್ಲ ಅದು ಸ್ಲೋ ಆಗಿ ಬ್ಯಾನ್ ಆಗ್ತಾ ಇದೆ, ಬ್ಯಾನ್ ಮಾಡ್ಬಿಟ್ಟಿದೆ. ಕೆಲವು ಸ್ಟೇಟ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ, ಕೆಲವು ಸ್ಟೇಟ್ ಅಲ್ಲಿ ಸ್ವಲ್ಪ ಪ್ರೊಡ್ಯೂಸ್ ಮಾಡಿರೋದೆಲ್ಲ ಸೇಲ್ಸ್ ಮಾಡ್ತಾ ಇರ್ತಾರೆ. ಇದು ಈಗ ಸ್ವಲ್ಪ ಆಲ್ಟರ್ನೇಟ್ಸ್ ಇದೆ. ಕಾರ್ಬೋಸಲ್ಫಾನ್ ಅಂತ ಒಂದು ಕೆಮಿಕಲ್ ಬರುತ್ತದೆ, ಅದು ಮಾರ್ಷಲ್ ಅಂತ ಹೆಸರಲ್ಲಿ ಸಿಕ್ಕುತ್ತೆ, ಅದು ಕೂಡ ನಾವು 1 ml 1 ಲೀಟರ್ ಹಾಕಿ ಅದು ಯೂಸ್ ಮಾಡ್ತಾರೆ. ಬೇರೆಗೆ ಹಾಕ್ಬೇಕು, ಬೇರೆಗೆ ಒಂದು ಮಣ್ಣಲ್ಲಿ ತೋರಿಸಬೇಕು. ಸೊ ಅದು ಒಂದಿದೆ. ಅದು ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಫ್ಲೂವೋಪೈರಮ್ ಅಂತ ಇನ್ನೊಂದು ಕೆಮಿಕಲ್ ಇದೆ, ಅದು 0.6 ml 0.7 ml 1 ಲೀಟರ್ಗೆ, ಮೀನ್ಸ್ 1 7 ml 10 ಲೀಟರ್

ಇದು ನಮಗೆ ಮೋಸ್ಟ್ಲಿ ರೈನಿ ಸೀಸನ್ ಅಲ್ಲಿ ಜುಲೈ ಆಗಸ್ಟ್ ಸಪೋಸ್ ನರ್ಸರಿ ಕೆಲವರು ಸ್ವಲ್ಪ ಮುಂದೆ ಮಾಡ್ತಾರೆ ಬಟ್ ಮಳೆ ಆದ್ಮೇಲೆ ಕೆಲವರು ಮಾಡ್ತಾರೆ ಬಟ್ ಮೋಸ್ಟ್ಲಿ ಇದು ಇರೋದು ಒಂದು ರೈನಿ ಸೀಸನ್ ಅಲ್ಲಿ ಜುಲೈ ಮಳೆಗಾಲದಲ್ಲಿ ಇರೋದು ಜಾಸ್ತಿ. ಬೆಡ್ ಮಾಡುವಾಗ ಕರೆಕ್ಟ್ ಆಗಿ ಕೆಲವರು ಮಾಡಿರಲ್ಲ ಲೆವೆಲ್ ಆಗಿ ಮಾಡಿರಲ್ಲ ಮತ್ತೆ ನೀರು ಹೋಗೋಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಅದಿಲ್ಲ ಅಂದ್ರೆ ನೀರು ನಿಲ್ಲಿಸ್ತಿದೆ. ಸೊ ಅದು ಇದಾಗಿ ನಮಗೆ ಡ್ಯಾಂಪಿಂಗ್ ಆಫ್ ಪ್ರಾಬ್ಲಮ್ ಬರ್ತದೆ. ಸೊ ತುಂಬಾ ಕೂಲ್ ಆಗಿರೋದು ಮಾಯಿಸ್ಚರ್ ಜಾಸ್ತಿ ಇರೋದು ಆ ತರ ಪ್ರಾಬ್ಲಮ್ ಇದೆ ಅಂದ್ರೆ ಇದು ಪ್ರಾಬ್ಲಮ್ ಬರ್ತದೆ. ಇದಕ್ಕೆ ನಾವು ನಿರ್ವಹಣೆಗೆ ಏನ್ ಮಾಡ್ಬೇಕು ಅಂದ್ರೆ ಸಿಒಸಿ ಕಾಪರ್ ಆಕ್ಸಿಕ್ಲೋರೈಡ್ ಒಂದು 0.25% 2.5 gram 1 liter ಹಾಕಿ ಡ್ರೆಂಚಿಂಗ್ ಮಾಡಬಹುದು. ಫುಲ್ ಇಲ್ಲ ಸಸಿಮಡಿಗೆ ಹಾಕಬೇಕಾಗುತ್ತೆ. ಮತ್ತೆ ಟ್ರೈಕೋಡರ್ಮ ಕೂಡ ಬೆಡ್ ಪ್ರಿಪೇರ್ ಮಾಡುವಾಗ ನೀವು ಸೀಡ್ಸ್ ಬೀಜ ಗೀಜ ಎಲ್ಲ ಹಾಕಕ್ ಮುಂಚೆ ಬೆಡ್ ಪ್ರಿಪೇರ್ ಮಾಡುವಾಗ ಆವಾಗ ಟ್ರೈಕೋಡರ್ಮ ಕೂಡ ನಾವು ಅಪ್ಲೈ ಮಾಡಿ ಇದು ಮಾಡಬಹುದು. ಇದು ಮುಖ್ಯವಾಗಿ ಸಸಿ ಕೊಳೆಯ ರೋಗದ ಬಗ್ಗೆ ಆಯ್ತು. ಇನ್ನು ಎಲೆಚುಕ್ಕೆ ರೋಗ, ಎಲೆಚುಕ್ಕಿ ರೋಗ ಇದು ಶೇಡ್ ನೆಟ್ ಹಾಕಿಲ್ಲ ಇಲ್ಲ ಜಾಸ್ತಿ ಬಿಸಿಲು ಬರ್ತದೆ ಅಂದ್ರೆ ಎಲೆಚುಕ್ಕಿ ರೋಗ ಜಾಸ್ತಿ ಬರೋದು ಶುರು ಆಗುತ್ತೆ. ಒಂದು ಸ್ಪ್ರೇ ಕೊಟ್ಟು ಕಂಟ್ರೋಲ್ ಮಾಡಬಹುದು. ಕಾರ್ಬನ್ ಡೈಸಿನ್ ಪ್ಲಸ್ ಮ್ಯಾಂಗೋಸಿಪ್ ಒಂದು 0.1% 1 gram 1 liter ಹಾಕಿ ನೀವು ಸ್ಪ್ರೇ ಮಾಡುವಾಗ ಕಂಟ್ರೋಲ್ ಆಗುತ್ತೆ. ಇದು ನಮಗೆ ಮೋಸ್ಟ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಪ್ರಾಬ್ಲಮ್ ಜಾಸ್ತಿ ಇರೋದು. ಆ ಸಂದರ್ಭದಲ್ಲಿ ನಾವು ಸಿಂಪರಣೆ ಕೈಗೊಳ್ಬೇಕಾಗುತ್ತೆ. ಹೆಚ್ಚು ರೋಗದ ಹಾವಳಿ ಇದ್ದಾಗ ಸಿಂಪರಣೆ ಕೈಗೊಳ್ಬಹುದು. ಇನ್ನ ಮುಖ್ಯವಾದ ಒಂದು ಜಮೀನಿನಲ್ಲಿ ಅಥವಾ ಏಲಕ್ಕಿ ತೋಟಗಳಲ್ಲಿ ಗಡ್ಡೆ ಕೊಳೆಯುವ ರೋಗ ಬರುತ್ತೆ ಅಂತ ತಾವ್ ಹೇಳಿದ್ರಿ. ಇದು ಯಾವ ಕಾಲದಲ್ಲಿ ಹೆಚ್ಚಾಗಿ ಕಾಣಬರುತ್ತೆ? ಇದು ಕರೆಕ್ಟ್ ಮಳೆ ಶುರು ಆದ್ಮೇಲೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕೂಡ ನಾವು ಕಾಣಬಹುದು. ಆಗಸ್ಟ್ ಅಲ್ಲಿ ತುಂಬಾ ಪೀಕ್ ಟೈಮ್ ಇರ್ತದೆ. ಸೊ ಅದು ಮಳೆ ಬಂದು ನೀರು ಕರೆಕ್ಟ್ ಆಗಿ ತೋಟದಲ್ಲಿಂದ ಹೊರಗಡೆ ಹೋಗಿಲ್ಲ ಡ್ರೈ ಆಗಿಲ್ಲ ಅಂದ್ರೆ ರೈಸಮ್ ರೋಟ್ ಪ್ರಾಬ್ಲಮ್ ಜಾಸ್ತಿ ಬರೋದು ಮೋಸ್ಟ್ಲಿ ಮಳೆಗಾಲದಲ್ಲಿ ಬರೋದು. ಇದು ಬಂದು ಇನ್ನೊಂದು ಎಕ್ಸ್ಟೆಂಡ್ ಆಗಿ ಗಡ್ಡೆಯಲ್ಲಿ ಬರೋದು ಮತ್ತೆ ಕ್ಯಾಪ್ಸುಲ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಅದೊಂದು ಕೂಡ ಆಗುತ್ತೆ. ಅದೇ ಇಲ್ಲ ಇದೆ ಜುಲೈ ಟು ಆಗಸ್ಟ್ ತಿಂಗಳಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ. ಕೊತ್ತುಗಳು ಕೂಡ ಕೊಳಿತವೆ, ಕೊತ್ತುಗಳು ಕೂಡ ಬರುತ್ತದೆ, ಕೊತ್ತು ಮತ್ತೆ ಕಾಯಿಗಳು ಎಲ್ಲ ಕೆಲ ಟೈಮ್ ಕೂಡ ಲೀಫ್ ಕೂಡ ಕಾಣ್ತದೆ. ಕೆಳಗಡೆ ಇರೋದು ಲೀಫ್ ಗಳೆಲ್ಲ ಒಂಥರ ಕಾಣ್ತದೆ. ಆ ಸ್ಟೆಮ್ ಶೂಟ್ ಒಂದು ಕೈಯಲ್ಲಿ ಇಟ್ಕೊಂಡು ಕಿತ್ತಾಗ ಕೈಲಿ ಬಂದ್ಬಿಡುತ್ತೆ, ಬರುತ್ತದೆ, ಕೊಳ್ತುಬಿಟ್ಟಿರ್ತದೆ, ಫುಲ್ ಕೊಳ್ತುಬಿಟ್ಟಿರ್ತದೆ. ಮತ್ತೆ ಫುಲ್ ಶೂಟ್ ಗಳೆಲ್ಲ ಇದು ಓಪನ್ ಆಗಿಬಿಡ್ತದೆ, ದೂರದಲ್ಲಿ ಕಾಣಬಹುದು ಅದು. ಮತ್ತೆ ಫುಲ್ ಓಪನ್ ಆಗಿ ಅಷ್ಟು ಏನಾದ್ರು 30 shoot ಇರಲಿ 40 shoot ಇರಲಿ ಎಲ್ಲ ಶೂಟ್ ಗಳಿಗೆ ಎಲ್ಲ ಹೋಗ್ಬಿಡ್ತದೆ. ಆ ಫುಲ್ ಹಿಲ್ ಒಂದೊಂದು ಶೂಟ್ ಆಗಿ ಪ್ರಾಬ್ಲಮ್. ನಾವು ಕೀಟ ನೋಡಿದೀವಲ್ಲ ಅದು ಒಂದು ಶೂಟ್ ಅಂದ್ರೆ ಒಂದು ಶೂಟ್ ಹೋಗುತ್ತೆ, ಇದು ಆತರ ಇಲ್ಲ. ಅಷ್ಟು 20 shoot ಇದೆ ಅಂದ್ರೆ 20 shoot ಗಳು ಹೋಗ್ಬಿಡ್ತದೆ. ಆ ಗಿಡ ಫುಲ್ ನಾವು ತೆಗೆದ್ಬಿಟ್ಟು ರೀಪ್ಲಾಂಟೇ ಮಾಡ್ಬೇಕಾಗುತ್ತೆ. ಇಡೀ ಕ್ಲಂಪ್ ಅಂತೀವಲ್ಲ ಕ್ಲಂಪ್ ಫುಲ್ ಹೋಗ್ಬಿಡ್ತದೆ ಕಂಪ್ಲೀಟ್ ಆಗಿ. ಮತ್ತೆ ಸ್ಪ್ರೆಡ್ ಆಗಕ್ಕೆ ಶುರು ಆಗುತ್ತೆ. ಇಲ್ಲಿಂದ ಮಳೆ ನೀರು ಬರ್ತದಲ್ವ, ಮಳೆ ನೀರು ಒಂದು ಆ ಇನ್ಫೆಸ್ಟೆಡ್ ಗಿಡ ಇಲ್ಲಿಂದ ಮತ್ತೆ ಗಿಡಕ್ಕೆ ಹೋಗುವಾಗ ಫುಲ್ ಸ್ಪ್ರೆಡ್ ಆಗ್ಬಿಡ್ತದೆ. ನೀರ್ ಮೂಲಕನೇ ಫುಲ್ ಸ್ಪ್ರೆಡ್ ಆಗುತ್ತೆ. ಏನು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬಹುದು ಈ ಏಲಕ್ಕಿ ಗಡ್ಡೆ ಕೊಳೆ ರೋಗದ ನಿರ್ವಹಣೆಗೆ? ಇದು ಮೇನ್ ಫಸ್ಟ್ ಪ್ರಾಬ್ಲಮ್ ಬಂದು ಶೇಡ್ ಜಾಸ್ತಿ ಇರೋದು. ಶೇಡ್ ಜಾಸ್ತಿ ಇರುವಾಗ ಏನಾಗುತ್ತೆ, ಪ್ಲಾಂಟ್ ಗಳ ಕಂಡೀಷನ್ ಡಿಸೀಸ್ ಡೆವಲಪ್ಮೆಂಟ್ ಕಂಡೀಷನ್ ಫುಲ್ ಚೆನ್ನಾಗಿ ಸಿಕ್ಕುತ್ತೆ, ತೇವಾಂಶ ಹೆಚ್ಚಾಗುತ್ತೆ. ಅದಕ್ಕೆ ಶೇಡ್ ಒಂದು ಪ್ರಾಪರ್ ಆಗಿ ನಾವು ಮ್ಯಾನೇಜ್ ಮಾಡಬೇಕು ಒಂದು. ಅದು ಬಿಟ್ಟಾಗ ಡ್ರೆಂಚಿಂಗ್ ಗಿಡ ಅಲ್ಲಿ ಪ್ರಾಬ್ಲಮ್ ಬಂದ್ಬಿಟ್ಟಿದ್ದು ಡಿಸೀಸ್ ಬಂದ ಮೇಲೆ ಒಂದು ಮ್ಯಾಟ್ಕೋ ಅಂತ ಹೇಳ್ತೀವಿ ಅದು ಮೆಟಲೆಕ್ಸೆಲ್ ಅಂಡ್ ಮ್ಯಾಂಕೋಸಬ್. ಸೊ ಅದು ಒಂದು 1.25 gram 1 liter ವಾಟರ್ಗೆ ಇಟ್ಕೊಂಡು ಅದು ಬುಡಕ್ಕೆ ಹಾಕ್ಬೇಕು ಚೆನ್ನಾಗಿ ನೆನೆಸ್ಬೇಕು. ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಕ್ ಮುಂಚೆ ಚೆನ್ನಾಗಿ ಚರಂಡಿ ವ್ಯವಸ್ಥೆ ಮಾಡ್ಬೇಕು. ಬಸಿಗಾಲಿವೆ ಅಂತ ಫಸ್ಟ್ ನಾವು ಅಟ್ಯಾಕ್ ಆಗಿರೋದು ಸೆತ್ತೋಗಿರೋದು ಗಿಡ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಆ ಜಾಗದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸುತ್ತಮುತ್ತ ಗಿಡಗಳೆಲ್ಲ ಒಂದು ನಾವು ಈ ತರ ಸ್ಪಾಟ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಇದು ಮೆಟಲಾಕ್ಸಿನ್ ಬ್ಯಾಂಕಸ್ ಬಂದು ಮಿಕ್ಸ್ ಮಾಡಿ ಒಂದು ಇದು ಮಾಡಬಹುದು. ಅದ್ ಮುಂದೆ ನಾವು ಚರಂಡಿ ವ್ಯವಸ್ಥೆ ಕೂಡ ಪ್ರಾಪರ್ ಆಗಿ ಮಾಡಬೇಕು. ಆದ್ಮೇಲೆ ಇದು ಮಾಡಬೇಕು. ಚರಂಡಿ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ನೀವು ಏನೇನು ಕೆಮಿಕಲ್ ಹಾಕಿ ಅದ್ರಲ್ಲೊಂದು ಅಷ್ಟು ರಿಸಲ್ಟೇ ಬರಲ್ಲ. ಅಂದ್ರೆ ಹೆಚ್ಚಾಗಿರುವಂತಹ ತೇವಾಂಶವನ್ನು ತೆಗಿಬೇಕು, ಫಸ್ಟ್ ತೆಗಿಬೇಕು. ಮತ್ತೆ ಫುಲ್ ಗಿಡ ಓಪನ್ ಆಗಿ ಬಿಟ್ಟಿದ ಅಂದ್ರೆ ಅದು ತಿರುಗಾ ರಿಕವರ್ ಆಗೋದು ತುಂಬಾ ಕಷ್ಟ. ಬಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಮಗೆ ಎಳೆ ಎಲ್ಲ ಸ್ವಲ್ಪ ಒಂದು ಸೊರಗು ತರ ಆಗುತ್ತೆ. ಲೈಟ್ ಆಗಿ ಓಪನ್ ಆಗುವಾಗ ಮಾಡಿದೀವಿ ಅಂದ್ರೆ ನಮಗೆ ರಿಕವರಿ ಆಗುತ್ತೆ, ಇಲ್ಲ ಅಂದ್ರೆ ಸೆತ್ತು ಹೋಗಿರೋದು ಗಿಡ ರಿಕವರಿ ಆಗಲ್ಲ. ಇದು ಒಂದು ಪ್ರಿವೆಂಟ್ ಮಾಡೋದು, ಮತ್ತೆ ಗಿಡಗಳಿಗೆ ಸ್ಪ್ರೆಡ್ ಆಗೋದು ನಾವು ಫಸ್ಟೇ ನೋಡಿಬಿಟ್ಟು ಪ್ರಿವೆಂಟ್ ಮಾಡೋದು. ಇನ್ನೊಂದು ಗಿಡಕ್ಕೆ ಹೋಗ್ಬೇಡ ಅಂತ ಪ್ರಿವೆಂಟ್ ಮಾಡೋದು. ಅದು ಬಿಟ್ಟು ಬೋರ್ಡೋ ಸ್ಪ್ರೇ ಕೂಡ 1% ಒಂದು ಮಾಡ್ತಾರೆ ಮೇ ಜೂನ್ ಅಲ್ಲಿ ಒಂದು ಬೋರ್ಡೋ ಸ್ಪ್ರೇ ಮಾಡುವಾಗ ಸ್ವಲ್ಪ ಪ್ರಿವೆನ್ಷನ್ ಆಗುತ್ತೆ. ಅದು ಗಿಡ ಪ್ರಾಬ್ಲಮ್ ಬರಕ್ ಮುಂಚೆ ಸ್ವಲ್ಪ ಗಿಡಗಳಿಗೆ ಒಂದು ಪ್ರೊಟೆಕ್ಷನ್ ಇರುತ್ತದೆ. ಅಂದ್ರೆ ನಾವು ಎಲೆಗಳಿಗೆ ಮಾಡಬೇಕಾಗುತ್ತೆ, ಎಲೆಗಳು ಕೆಳಗಡೆ ಅಂದ್ರೆ ಮಣ್ಣಲ್ಲಿ ಇಲ್ಲ, ಶೂಟ್ಸ್ ಬುರುಕೆ

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ ಪ್ರಾಯೋಜಕರು ನಂದಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಡಂಗ, ನಂದಿ ಹೋಮ್ಸ್ಟೇ ಚೇಂಡಾಣಿ. ಮಾಲೀಕರು ಬೆಳಿಯಂಡ್ರ ಹರಿಪ್ರಸಾದ್, ನರಿಯಂದಡ ಗ್ರಾಮ ಚೇಂಡಾಣಿ. ಮೊಬೈಲ್ 9481390444. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಶಾಸಕರಾದ ಡಾ ಮಂತರ್ಗೌಡ ಅವು ಮಳೆಹಾನಿ ಪ್ರದೇಶಗಳಿಗೆ ಇಂದು ಭೇಟಿ ನೀಡಿದ್ದು ಕುಶಾಲನಗರ ಸೇತುವೆ ಹತ್ರ ಹೋಗಿ ಕಾವೇರಿ ನೀರಿನ ಹರಿಯುವ ಪ್ರಮಾಣ ನೋಡಿದ್ದು ಮತ್ತೆ ಅವು ಸುದ್ದಿಗಾರರೊಟ್ಟಿಗೆ ಮಾತಾಡಿ ಮೇ ಆಖೇರಿಲಿ ಮುಂಗಾರು ಶುರು ಆಗಿದ್ದು ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಮನೆ, ಸೇತುವೆ, ರಸ್ತೆ ಸೇರಿದಂಗೆ ಹಲವು ರೀತಿಯಲ್ಲಿ ಪ್ರಾಕೃತಿಕ ವಿಕೋಪ ಆಗಿಟ್ಟು ಇದಕ್ಕೆ ತಕ್ಷಣ ಪರಿಹಾರ ನೀಡಕ್ಕೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಜಿಲ್ಲಾಡಳಿತ ನೋಡಿಕೊಡಕ್ಕೂ ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಆದ ಹಾನಿ ಬಗ್ಗೆ ಮುಖ್ಯಮಂತ್ರಿ ಅವರೊಟ್ಟಿಗೆ ಚರ್ಚಿಸಿ ಜಾಸ್ತಿ ದುಡ್ಡನ್ನು ಬಿಡುಗಡೆ ಮಾಡಿಕೆ ಮನವಿನ ಮಾಡಿನ ಅಂತ ಹೇಳ್ದು. ಸಮಾಜ ಸೇವೆ ಪರೋಪಕಾರ ವಿಚಾರಲ್ಲಿ ಕೊಡಗಿನವರ ಹಠ ದೇಶಕ್ಕೆ ಮಾದರಿಯಾಗಿಟ್ಟು ಯಾವುದೇ ಸವಾಲು ಎದುರಾದರೂ ಧೈರ್ಯನ ಕಳ್ಕಡದೆ ಅದನ್ನು ಮೆಟ್ಟಿ ಎದುರಿಸುವೆ ತಿಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ಹೇಳಲು. ಅವು ಭಾರತೀಯ ರೆಡ್ ಕ್ರಾಸ್ ಕೊಡಗು ಶಾಖೆನ ವಾರ್ಷಿಕ ಮಹಾಸಭೆನ ಉದ್ಘಾಟಿಸಿ ಮಾತಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಒಳ್ಳೆ ಸೇವೆ ನೀಡುವ ಮೂಲಕ ಆ ವ್ಯಕ್ತಿಯ ಏಳಿಗೆಗೆ ರೆಡ್ ಕ್ರಾಸ್ ಸಂಸ್ಥೆ ಬದ್ಧ ಆಗಿದ್ದದೆ ಅಂತ ಹೇಳ್ದು. ಕೊಡಗು ಪತ್ರಕರ್ತರ ಸಂಘ ಮಡಿಕೇರಿ ಇವು ಸಾಹಿತ್ಯ ಲೋಕದ ಪ್ರತಿಷ್ಠಿತ ಅಂತಾರಾಷ್ಟೀಯ ಬುಕರ್ ಪ್ರಶಸ್ತಿನ ಹಾರ್ಟ್ ಲ್ಯಾಂಪ್ ಕೃತಿಗಾಗಿ ಪಡೆದ ಶ್ರೀಮತಿ ದೀಪಾ ಬಾಸ್ತಿ ಅವಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಸನ್ಮಾನ ಗೌರವಾರ್ಪಣೆ ಜಂಬರ. ತಾರೀಕು 29 ಹಿಂಬತ್ತು 5 ಗಂಟೆಗೆ ಸತ್ಕಾರ ಸಭಾಬಾಡೆ ರೆಡ್ ಬ್ರಿಕ್ಸ್ ಇನ್ ಮಡಿಕೇರಿಯಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಆರಿದ್ರ ಮಳೆನ ಆರ್ಭಟ ಮುಂದುವರೆದಿದ್ದು ಜಿಲ್ಲೆನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೆ ಪದವಿ ಪೂರ್ವ ಕಾಲೇಜುಗಳಿಗೆ ನಾಳೆ ರಜೆ ನೀಡಿ ಜಿಲ್ಲಾಧಿಕಾರಿಯು ಆದೇಶಿಸಲು. ಇಂದು ಹೊತ್ತರೆ 8:30 ಗಂಟೆಗೆ ಆಖೇರಿ ಆದಂಗೆ ಕಳೆದ 24 ಗಂಟೆ ಸಮಯದಲ್ಲಿ ಸರಾಸರಿ ಮಳೆ 92.55 mm, ಮಡಿಕೇರಿ ತಾಲೂಕಲ್ಲಿ 79 mm, ವಿರಾಜಪೇಟೆ ತಾಲೂಕಲ್ಲಿ 130.10 mm, ಪೊನ್ನಂಪೇಟೆ ತಾಲೂಕಲ್ಲಿ 141.29 mm, ಸೊಮರಪೇಟೆ ತಾಲೂಕಲ್ಲಿ 98.45 mm, ಕುಶಾಲನಗರ ತಾಲೂಕಲ್ಲಿ 13.90 mm ಮಳೆಯಾದ ವರದಿಯಾಗಿತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ವತಿಯಿಂದ ತಾರೀಕು 28 ಹೊತ್ತಾರೆ 9:30 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಸಿಇಟಿ ಸೀಟ್ ಹಂಚಿಕೆ ಬಗ್ಗೆ ಮಾರ್ಗದರ್ಶನ ನಡೆದಿದೆ. ಯುಜಿಸಿಇಟಿ ವಿದ್ಯಾರ್ಥಿಗ ಅವರ ಪೋಷಕರು ಹಾಜರಾಗಿ ಕಾರ್ಯಾಗಾರದ ಸದುಪಯೋಗನ ಪಡ್ಕೊಳ್ಳಕ್ಕು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಜಂಬಾರ ನಾಳೆ ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ತಾರೀಕು 30 ಭಾಗಮಂಡಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪುಕ್ಕಟೆಯಾಗಿ ಮಧುಮೇಹ, ಬಿಪಿ, ಕ್ಯಾನ್ಸರ್, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಹಾಗೆ ಹೆಂಗಸರಿಗೆ ಸಂಬಂಧಪಟ್ಟ ಕಾಯಿಲೆಗಳ ತಪಾಸಣಾ ಶಿಬಿರ ನಡೆದಿದೆ. ಕೊಡಗು ಸಬ್ ಜೂನಿಯರ್ ಹೈದಗಳ ಹಾಕಿ ತಂಡಕ್ಕೆ ನಾಳೆ ಪೊನ್ನಂಪೇಟೆನ ಟರ್ಫ್ ಗ್ರೌಂಡ್ಲಿ ಹೊತ್ತಾರೆ 10 ಗಂಟೆಗೆ ಹಾಕಿ ಕೋರ್ ವತಿಯಿಂದ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಕೊಡಗು, ಜಿಲ್ಲಾ ಪಂಚಾಯಿತಿ ಹಾಗೆ ತಾಲೂಕು ಪಂಚಾಯಿತಿ ಇವರ ಕೂಡುಕೂಟಲಿ ತಾಲೂಕು ಪಂಚಾಯತ್ನ ಹೊಸ ಕಟ್ಟಡದ ಉದ್ಘಾಟನಾ ಜಂಬರ ನಾಳೆ ಹೊತ್ತಾರೆ 9:30 ಗಂಟೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದ ಹತ್ತಿರ ನಡೆದಿದೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೆ ಐಟಿ ಬಿಟಿ ಸಚಿವರಾದ ಪ್ರಿಯಾಂಕರ್ಗೆ ಸೇರಿದಂಗೆ ಇನ್ನಿತರ ಗಣ್ಯ ವ್ಯಕ್ತಿಗ ಹಾಜರಿದ್ದವೆ. 2025-26 ಸಾಲ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 10:30 ಗಂಟೆಗೆ ಜಿಲ್ಲಾ ಪಂಚಾಯಿತಿ ಸಭಾಬಾಡಲ್ಲಿ ನಡೆದಿದೆ. 2025-26 ಸಾಲಿನ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣಾ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50 ರಿಯಾಯಿತಿಯಲ್ಲಿ ಕೃಷಿ ಯಂತ್ರಗಳನ್ನು ಕೊಟ್ಟವೆ. ಅವಶ್ಯಕತೆ ಇರುವ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಮಾಹಿತಿ ಪಡ್ಕೊಳ್ಳಕತ್ತಿಳಿ ಸೋಮರಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಳು. ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಕೂಡುಕೂಟಲಿ ಇಂಗ ಹೆಲ್ತ್ ಫೌಂಡೇಶನ್ ಬೆಂಗಳೂರು ವತಿಯಿಂದ ತಾರೀಕು 28 ಹೊತ್ತಾರೆ 10:30 ಗಂಟೆಗೆ ಮಹದೇವಪೇಟೆನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೀಳು ತುಟ್ಟಿ, ಸೀಳು ಅಂಗುಳ, ಮ್ಯಾಕ್ಸಿಫೇಷಿಯಲ್ ಮತ್ತು ಕ್ರೇನಿಫೇಷಿಯಲ್ ತಪಾಸಣಾ ಶಿಬಿರ ನಡೆದಿದೆ. ಈ ಕಾರ್ಯಕ್ರಮದಡಿಯಲ್ಲಿ ಅವಶ್ಯಕತೆ ಇರೋ ಪುಕ್ಕಟೆಯಾಗಿ ಶಸ್ತ್ರಚಿಕಿತ್ಸೆನ ಮಾಡುವೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳೋಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅವರು ತಿಳಿಸೋಳು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ನ ಕೂಡುಕೂಟಲ್ಲಿ ನಡೆಸ್ತಾ ಇರುವ ರುಡ್ಸ್ಟೆಟ್ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿರುವ ಹೆಂಗಸರಿಗೆ ಟೈಲರಿಂಗ್ ಬಗ್ಗೆ 31 ದಿನಗಳ ಪುಕ್ಕಟೆ ತರಬೇತಿ ಜುಲೈ 26ರಿಂದ ಶುರುವಾದೆ. ಆಸಕ್ತಿ ಇರುವ ಗ್ರಾಮೀಣ ಹೆಂಗಸರು ಅರ್ಜಿನ ಹಾಕಕ್ಕೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕೆಸೆಟ್, ಯುಜಿಸಿ ನೆಟ್ ಮತ್ತು ಜೆಆರ್ಎಫ್ ಪರೀಕ್ಷೆಗಳಿಗೆ 45 ದಿನಗಳ ತರಬೇತಿನ ಮೈಸೂರಿನ ಮುಕ್ತ ವಿಶ್ವವಿದ್ಯಾನಿಲಯದ ಕೇಂದ್ರದಲ್ಲಿ ಕಚೇರಿಯಲ್ಲಿ ನೀಡುವೆ. ಆಸಕ್ತಿರವು 30ರ ಒಳಗೆ ಹೊತ್ತರೆ 10 ಗಂಟೆಯಿಂದ 9:45 ಗಂಟೆ ಒಳಗೆ ಹೆಸರನ್ನ ನೋಂದಾಯಿಸ್ಕೊಡಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜಂಪೆ ಪ್ರಸಾರ. ಪ್ರಾಯೋಜಕರು ನಂದಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಡಂಗ, ನಂದಿ ಹೋಮ್ಸ್ಟೇ ಚೇಂಡಾಣಿ, ಮಾಲೀಕರು ಬಿಳಿಯಂಡ್ರ ಹರಿಪ್ರಸಾದ್, ನರಿಯಂದಡ ಗ್ರಾಮ ಚೇಂಡಾಣಿ. ಮೊಬೈಲ್ 9481390744. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಡ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557 1. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಜಾಬ್ ಗ್ಯಾರಂಟಿಯ 1 ವರ್ಷದ ಶೆಫ್ ಕೋರ್ಸ್ ಇದೀಗ ಮಡಿಕೇರಿಯ ಅತಿಥಿ ವೃಕ್ಷ ಶಿಕ್ಷದಲ್ಲಿ. ಕ್ವಾಲಿಫಿಕೇಶನ್ 10th ಪಾಸ್. ವಿವರಗಳಿಗೆ ಕಾಲ್ ಮಾಡಿ 9353530686. ಚಂಡಂಗರ ಒಕ್ಕಕಾರ ಶ್ರೀ ಮಾಗೂರು ಮಂದಳ ಮೂರ್ತಿರ ತೆರೆನ ಇದೇ ಇರೋ ತೊಯ್ಯಂಬದಾಂಗ ನಾರಾಚ ಪೊಲಕ ಬಲ್ಲೆಮುಂಡೂರು ಗ್ರಾಮತ್ತುಳ್ಳ ಚಂಡಂಗಡ ಒಕ್ಕ ಐನು ಮನೆಯಲ್ಲಿ ಬೆಚ್ಚಂಡಿತು. ಒಕ್ಕಕಾರ ಊರುಕಾರ ತಾಮನ ಪೊಮ್ಮಕ್ಕ ಬೆಂದು ಚಂಗಾದಿಯಲ್ಲ ಬಂತು ಮಾಗೂರರ ಆಶ್ವಾದ ಪಡೆದುಕೊಂಡು ಚಂಡಂಗಡ ಒಕ್ಕಕಾರ ಕಟ್ಟಣಿತು. ಫರ್ನಿಚರ್ ತಗೊಳ್ಬೇಕಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಿದ್ರೆ ಬನ್ನಿ ಮಡಿಕೇರಿಯ ನಾಸ್ ಫರ್ನಿಚರ್ಗೆ. ಎಲ್ಲರಿಗಿಂತಲೂ ಅತಿ ಕಡಿಮೆ ಬೆಲೆ. ಈ ಸೀಸನ್ ನ ಸ್ಪೆಷಲ್ ಆಫರ್ ಜೊತೆಗೆ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ ಕೂಡ ಇದೆ. ಖರೀದಿಸಲು ಬನ್ನಿ ಮಡಿಕೇರಿಯ ನಾಸ್ ಫರ್ನಿಚರ್ಗೆ. ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕುರುಂಜಿಬಾಗ್ ಸುಳ್ಯ, ದಕ್ಷಿಣ ಕನ್ನಡ. ಇಲ್ಲಿ ಇದೇ June 24ರಿಂದ July 4ರವರೆಗೆ ಉಚಿತ ಆರೋಗ್ಯ ಮೇಳವನ್ನು ಆಯೋಜಿಸಲಾಗಿದೆ. ಈ ಮೇಳದಲ್ಲಿ ಜನರಲ್ ಮೆಡಿಸಿನ್, ಶಸ್ತ್ರಚಿಕಿತ್ಸೆ ವಿಭಾಗ, ಹೆರಿಗೆ ಮತ್ತು ಸ್ತ್ರೀರೋಗ ವಿಭಾಗ, ಎಲುಬು ಮತ್ತು ಕೀಲು ರೋಗ, ಕಿವಿ ಮೂಗು ಮತ್ತು ಗಂಟಲು ವಿಭಾಗ, ಮಕ್ಕಳ ವಿಭಾಗ, ನೇತ್ರ ಚಿಕಿತ್ಸೆ, ಚರ್ಮ ಮತ್ತು ಲೈಂಗಿಕ ರೋಗ, ಮನೋರೋಗ ಹಾಗೂ ಶ್ವಾಸಕೋಶ ವಿಭಾಗಗಳಲ್ಲಿ ನುರಿತ ವೈದ್ಯರುಗಳಿಂದ ತಪಾಸಣೆ ನಡೆಸಿ ನಿಗದಿತ ಚಿಕಿತ್ಸೆಗಳನ್ನು ಉಚಿತ ಹಾಗೂ ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಈ ವಿಭಾಗಗಳಲ್ಲಿ ಚಿಕಿತ್ಸೆಗಳನ್ನು ಹೊರ ಹಾಗೂ ಜನರಲ್ ವಾರ್ಡಿನ ಒಳರೋಗಿಗಳಿಗೆ ಆರೋಗ್ಯ ಮೇಳದ ನಿಬಂಧನೆಯಂತೆ ನೀಡಲಾಗುವುದು. ಜನರಲ್ ವಾರ್ಡಿನಲ್ಲಿ ಕನಿಷ್ಠ 5 ದಿವಸ ಮತ್ತು ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ದಿನದ ಚಿಕಿತ್ಸೆಗಳನ್ನು ನೀಡಲಾಗುವುದು. ನೋಂದಾವಣೆಗೆ ಆಧಾರ್ ಕಾರ್ಡ್ ಕಡ್ಡಾಯ. ಈ ಉಚಿತ ಆರೋಗ್ಯ ಮೇಳದ ಪ್ರಯೋಜನವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳುವಂತೆ ಸುಳ್ಯದ ಕೆವಿಜಿ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 08257-230-313, ಮೊಬೈಲ್ 7353-75-222-3 ಅಥವಾ 9108-235183. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ನಮಸ್ತೆ ಕೊಡಗು. ಫೋಕ್ಸ್ ವ್ಯಾಗನ್ ಕಾರ್ ಶೋರೂಮ್ ಈಗ ಗೋಣಿಗೊಪ್ಪಲಿನಲ್ಲಿ ಆರಂಭವಾಗಿದೆ. ನಮ್ಮ ಶಕ್ತಿಶಾಲಿ ಹಾಗೂ ಸುರಕ್ಷಿತ ಕೈಗೋನ್ ಮತ್ತು ವರ್ಟರ್ಸ್ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ ಹಾಗೂ 1 ಲಕ್ಷಗಳವರೆಗಿನ ಪ್ರಯೋಜನಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರುಮಯ್ಯ 6360-959584, ಪೊನ್ನಂಪೇಟೆ ರಸ್ತೆ, ಕಾಫಿ ಬೋರ್ಡ್ ಹತ್ತಿರ, 60 ಗೋಣಿಗೊಪ್ಪಲು. ಫೋಕ್ಸ್ ವ್ಯಾಗನ್. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ, ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಜಿಲ್ಲೆಯ 24 ಗಂಟೆ ಅವಧಿಯಲ್ಲಿ ಸರಾಸರಿ 90.55 mm ಮಳೆ ಆಯಿತು. ಕೈಂಜ ಕಾಲ ಇದೇ ದಿನ 60.63 mm ಮಳೆ ಆಯಿತು ಎಂಜತ್ತು. ಮಡಿಕೇರಿ ತಾಲೂಕಲ್ಲಿ 79.10 mm ಮಳೆ ಆನಕ, ವಿರಾಜಪೇಟೆ ತಾಲೂಕಲ್ಲಿ 130.10 mm, ಪೊನ್ನಂಪೇಟೆಯಲ್ಲಿ 141.29 mm, ಸೋಮವಾರಪೇಟೆ ತಾಲೂಕಲ್ಲಿ 44.9 mm, ಕುಶಾಲನಗರ ತಾಲೂಕಲ್ಲಿ 13.9 mm ಮಳೆಯಾಯಿತು. ಕೊಡಗು ಜಿಲ್ಲೆಯಲ್ಲಿ ಜಾಸ್ತಿ ಮಳೆ ಆಯಂಡುಳ್ಳಾಂಡ ಮೀದ ಜಿಲ್ಲೆಯ ಎಲ್ಲಾ ಅಂಗನವಾಡಿ, ಪ್ರೈಮರಿ ಪಿನ್ಯ ಹೈಸ್ಕೂಲ್ ಅಲ್ಲತೆ ಪಿಯುಸಿ ಮಕ್ಕಕ್ಕೆ ನಾಳೆ 27 ರಜೆ ಕೊಡ್ತಿತ್ತು ಎಂದು ಜಿಲ್ಲಾಧಿಕಾರಿ ಅಂಗ ಆದೇಶ ಕೊಡ್ತಿತ್ತು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ ಎನ್ಎಸ್ ಬೋಸರಾಜ ಇಂಗ ಇಂದು ಪಿನ್ಯ ನಾಳೆ ಕೊಡಗು ಜಿಲ್ಲೆಯ ಪ್ರವಾಸ ಕಾರ್ಯಕ್ರಮ ಬಿಚ್ಚಂಡಿತು. ಮಾನ್ಯ ಸಚಿವಂಗ ಇಂದು ಜಿಲ್ಲೆಯ ಮಡಿಕೇರಿ ಪಿನ್ಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಲಿ ಮಳೆಂಜಿ ನಷ್ಟ ಆನ ಬೊರೆ ಬೊರೆ ಜಾಗತ್ತನ ನೋಟಿತು. ಕಾವೇರಿ ಪೊಳೆ ಪೋಪಂತ ಕಣಿವೆ ತೂಗು ಸೇತುವೆನ ಜಿಲ್ಲಾ ಉಸ್ತುವಾರಿ ಸಚಿವಂಗ ಇಂದು ಪರಿಶೀಲನೆ ಮಾಡಿಚಿ. ಅಲ್ಲತೆ ಸಾರ್ವಜನಿಕಂಗಕ್ಕೆ ಏದೇ ತೊಂದರೆ ಆಕತನಿಕೆ ಮುನ್ನೆಚ್ಚರಿಕೆ ಎಡ್ತೋಣ ಆದೇಶ ಕೊಡ್ತತು. ಈ ಸಂದರ್ಭದಲ್ಲಿ